ಈಗ ತಮ್ಗೆಲ್ಲ ಗೊತ್ತಿದ್ದಂತೆ ಸುಮಾರು 15-20 ವರ್ಷಗಳವರೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಕೆಲಸ ಆಗಿದೆ. ಸಾವೆ, ನವಣೆ, ರಾಗಿ, ಸಜ್ಜಿ ಇವುಗಳ ಬಗ್ಗೆ ನಾವು ಹೆಚ್ಚಿನ ಮೌಲ್ಯವರ್ಧನೆ ತೆಗೆದುಕೊಂಡು ಅಲ್ಲಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೂಡ ತರಬೇತಿಗಳನ್ನ ಕೊಟ್ಟಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂತೆ ಸಾಮೆ ಇದನ್ನ ವರದಕ್ಕಿ ಅಂತಾನು ಕರೀತಾರೆ, ಹಾಗೂ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಲಿಟಲ್ ಮಿಲ್ಲೆಟ್ ಅಂತ ನಾವು ಕರಿತೀವಿ. ಇದು ಸಾಮೆಯಲ್ಲಿ ಕೂಡ ನಾನು ಈಗಾಗಲೇ ಹೇಳಿದಂಗೆ ನಾರಿನ ಅಂಶ ಹೆಚ್ಚಾಗಿರ್ತದೆ. ಆಮೇಲೆ ಇದರ ನಾರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಸಣ್ಣ ಕರುಳಿನ ಚಲನೆಯಲ್ಲಿ ಸಹಕರಿಸುವುದರ ಮೂಲಕ ಜೀರ್ಣವಾದ ಆಹಾರವನ್ನು ಹೀರಲು ಸಹಾಯ ಮಾಡ್ತದೆ. ನಾರಿನ ಅಂಶವು ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯದ ಮೂಲಕ ಮಲವಿಸರ್ಜನೆಯಲ್ಲಿ ಸಹಕರಿಸುವುದರಿಂದ ಮಲಬದ್ಧತೆ, ಮೂಲವ್ಯಾಧಿ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. ಉಪಯುಕ್ತ ನಾರಿನ ಅಂಶ ಅಂದ್ರೆ ಡಯಟ್ರಿ ಫೈಬರ್ ಕೂಡ ರಕ್ತದಲ್ಲಿನ ಕೊಲೆಸ್ಟ್ರಾಲು, ಸಕ್ಕರೆ ಮುಂತಾದ ಅಂಶಗಳನ್ನು ಕಡಿಮೆ ಮಾಡಿ ಮಧುಮೇಹ, ಹೃದಯ ರೋಗಗಳ ನಿಯಂತ್ರಣಕ್ಕೆ ಅನುಕೂಲವಾಗ್ತದೆ. ತಮ್ಗೆಲ್ಲ ಗೊತ್ತಿದ್ದಂತೆ ಸಾಮೆಯನ್ನ ಅಕ್ಕಿ ರೂಪದಲ್ಲಿ ನಾವು ಬಳಸಬಹುದು. ಅನ್ನ, ಪಲಾವು, ಮಸಾಲೆಯನ್ನ, ಇಡ್ಲಿ, ದೋಸೆ ಎಲ್ಲವನ್ನು ನಾವು ಈ ಸಾಮೆ ಅಕ್ಕಿಯಿಂದ ತಯಾರು ಮಾಡಬಹುದು. ಅದೇ ತೆರನಾಗಿ ನವಣೆ ತಿಳಿ ಹಳದಿ ಬಣ್ಣ ಹೊಂದಿರ್ತದೆ. ಇದರಲ್ಲೂ ಕೂಡ 10-14% ಸಸಾರಜನಕ, ಎಲ್ಲ ಅವಶ್ಯಕ ಅಮಿನೋ ಆಮ್ಲಗಳನ್ನ ಒಳಗೊಂಡಿದೆ. ಹೆಚ್ಚಿನ ಪ್ರಮಾಣದ ಉಪಯುಕ್ತ ನಾರಿನಾಂಶ ಅಂದ್ರೆ ಡಯಟ್ರಿ ಫೈಬರ್ ಹೊಂದಿರೋದ್ರಿಂದ ಇದು ಕೂಡ ಮಧುಮೇಹಿಗಳಿಗೆ ಅಂದ್ರೆ ಸಕ್ಕರೆ ರೋಗ ಹೊಂದಿದವರಿಗೆ ಸೂಕ್ತ ಆಹಾರ. ಇನ್ನು ನವಣೆ ತಯಾರಿಸಬಹುದಾದ ಆರೋಗ್ಯವರ್ಧಕ ಖಾದ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈಗ ನಮ್ದು ಮುಖ್ಯ ಉದ್ದೇಶ ಅದೇ ಇದೆ. ಪ್ರತಿಯೊಬ್ಬರು ಇದ್ರದ್ದೇನು ನಾವು ಒಳ್ಳೆಯ ಗುಣಮಟ್ಟ ಇದಾವ, ಪೋಷಕಾಂಶಗಳಿದೆ ಇದರಲ್ಲಿ, ಇವುಗಳನ್ನ ಅರಿತುಕೊಂಡು ಹೆಚ್ಚಾಗಿ ಇವುಗಳನ್ನ ಮನೆಯಲ್ಲಿ ತಯಾರಿಸಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದೇ ಮುಖ್ಯವಾದ ಒಂದು ಉದ್ದೇಶ. ಹಾಗೂ ಹೋಟೆಲ್ ಉದ್ದಿಮೆದಾರರು ಕೂಡ ಇವುಗಳನ್ನ ಇಂಥ ಒಂದು ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಬಹುದು. ಈಗ ನವಣಕ್ಕಿ ದೋಸೆಯನ್ನ ನಾನು ಸ್ವಲ್ಪ ಅದರಲ್ಲಿ ಹೇಳ್ತೀನಿ. ನವಣೆ ಹಿಟ್ಟನ್ನ 1 kg ನೀವು ತೆಗೆದುಕೊಂಡ್ರೆ, ಮೆಣಸಿನಕಾಯಿ ಅದಕ್ಕೆ 100 g ಬೇಕಾಗ್ತದೆ, ಮಜ್ಜಿಗೆ 250 ml, ಜೀರಿಗೆ ಪುಡಿ 10 g, ಎಣ್ಣೆ 150 ml, ನೀರು, ಕರಿಬೇವು 10 g, ಕೊತ್ತಂಬರಿ 50 g, ಉಪ್ಪು. ತಮ್ಗೆಲ್ಲ ಗೊತ್ತೇ ಇದೆ ದಿಢೀರಾಗಿ ದೋಸೆ ಮಾಡ್ಲಿಕ್ಕೆ ಈ ತರ ಒಂದು ಏನು ಸಾಮಗ್ರಿಗಳನ್ನ ನಾವು ತೆಗೆದುಕೊಳ್ತೀವಿ. ನಂತರ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಇವುಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಜೀರಿಗೆ ಪುಡಿಯನ್ನ ತಯಾರ ಮಾಡಿಟ್ಕೊಳ್ಳಿ. ನಂತರ ಇವನ್ನೆಲ್ಲ ಮಿಶ್ರಣ ಮಾಡಿ ಅದಕ್ಕೆ ನಾವು ಮಜ್ಜಿಗೆಯನ್ನ ಬೆರೆಸಬೇಕು. ಈ ತರ ಬೆರೆಸಿದ ಮೇಲೆ ಅದನ್ನ 1 hour ಅದನ್ನ ಬಿಡಬೇಕು. ನಂತರ ಅದನ್ನ ನಾವು ದೋಸೆಯನ್ನ ತಯಾರಿಸಿ ಉಪಯೋಗಿಸಬಹುದು. ಎರಡು ಮಗ್ಲು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಗರಿ ಗರಿಯಾಗಿ ದೋಸೆ ತಯಾರಾಗ್ತಾವ. ಈ ತರ ನಾನು ಹೇಳಿದ ಪ್ರಮಾಣದಿಂದ ಸುಮಾರು 30 serving ನಾವು ಮಾಡಬಹುದು. ಹೋಟೆಲ್ ಉದ್ದಿಮೆದಾರರು ಇದನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ವಿವರ. ಈ ಒಂದು ತಯಾರಾದಂತಹ ದೋಸೆಯಲ್ಲಿ ಪ್ರೋಟೀನ್ ಪ್ರತಿ 100 g 17 g ಇದೆ. ಅದೇ ತರ ಕೊಬ್ಬಿನ ಅಂಶ ಬರೀ 5 g ಇರ್ತದೆ. ಒಳ್ಳೆಯ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗಾಗ್ಲಿ, ವೃದ್ಧರಿಗಾಗಿ, ವಯಸ್ಕರಿಗಾಗ್ಲಿ ಒಳ್ಳೆಯ ಆಹಾರ ಇದು. ಇದೇ ತರನಾಗಿ ಇನ್ನು ನಾವು ರೆಗ್ಯುಲರ್ ಆಗಿ ಮಾಡಬಹುದು ಅಂತಂದ್ರೆ ನವಣಕ್ಕಿ ಬಿಸಿಬೇಳೆ ಬಾತ್. ಯಾವ ತರ ನೀವು ಬಿಸಿಬೇಳೆ ಬಾತ್ ತಯಾರ ಮಾಡ್ತೀರಿ ಅಕ್ಕಿಯಿಂದ, ಅದೇ ತರನಾಗಿ ನೀವು ನವಣಕ್ಕಿ ಬಿಸಿಬೇಳೆ ಬಾತ್ ತಯಾರ ಮಾಡಬಹುದು. ಅವುಗಳ ಸಾಮಗ್ರಿ ಏನ್ ಬೇಕಂತ ನಾನು ಹೇಳ್ಬಿಡ್ತೀನಿ. ನವಣೆ 1 kg ತೆಗೆದುಕೊಂಡ್ರೆ ತೊಗರಿಬೇಳೆ 500 g, ಈರುಳ್ಳಿ 250 g, ಬೀನ್ಸ್ 250, ಬೀನ್ಸ್, ಗಜ್ಜರಿ, ಬಟಾಣಿ ಎಲ್ಲಾನು ನೀವು 1/4 kg ತೆಗೆದುಕೊಳ್ಬಹುದು 1 kg. ನಂತರ ಶೇಂಗಾ 100 g, ಹುಣಸೆ ಹಣ್ಣು 15, ಕರಿಬೇವು, ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ಅದೇ ತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇವೆಲ್ಲ ಸುಮಾರು 10 g, ಕಡಲೆಬೇಳೆ 30 g, ಉದ್ದಿನಬೇಳೆ 25 g. ಈ ತರ ನಾವು ಸಾಮಗ್ರಿಗಳನ್ನ ತೆಗೆದುಕೊಂಡು ಬಿಸಿಬೇಳೆ ಬಾತ್ ಮಸಾಲೆ ಅಂತೂ ಲಭ್ಯ ಇರ್ತದೆ, ಇಲ್ಲ ಕೆಲವರು ಅದನ್ನ ತಯಾರು ಮಾಡ್ಕೊಳ್ಳೋರಿದ್ರು ತಯಾರು ಮಾಡಬಹುದು. 6 liter ನೀರನ್ನ ನಾವು ಕುದಿಲಿಕ್ಕೆ ಇಡಬೇಕು. ಕುದಿಯೋ ನೀರಿಗೆ ನವಣಕ್ಕೆ ಮತ್ತು ತೊಗರಿಬೇಳೆಯನ್ನ ಹಾಕಿ ಬೇಯಿಸಿ ಅರ್ಧ ಬೆಂದ ನಂತರ ಅದಕ್ಕೆ ನಾವೇನ್ ಮಾಡ್ಬೇಕು, ಎಲ್ಲ ಏನು ಹೆಚ್ಚಿದ ತರಕಾರಿಗಳಿದೆ ಅವುಗಳನ್ನ ಅದಕ್ಕೆ ಬೆರೆಸಬೇಕು. ನಂತರ ಅದನ್ನ ಮೆತ್ತಗಾಗುವವರೆಗೆ ಬೇಯಿಸಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸ, ಬಿಸಿಬೇಳೆ ಬಾತ್ ಮಸಾಲ, ಉಪ್ಪನ್ನ ಹಾಕಿ ನಾವು ಬೇಯಿಸಬಹುದು. ಒಗ್ಗರಣೆಗೆ ಎಣ್ಣೆಯನ್ನ ಹಾಕಿ ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಕಡಲೆಬೇಳೆ ಎಲ್ಲ ಹಾಕಿ ಕೆಂಪಿಗೆ ಹುರಿದು ಒಗ್ಗರಣೆಯನ್ನ ಈ ಬಿಸಿಬೇಳೆ ಬಾತ್ಗೆ ನಾವು ಹಾಕಿ ಕಲಸಬೇಕು. ನಾವು ಮುಖ್ಯವಾಗಿ ಯಾಕೆ ಈಗ ಈ ಒಂದು ನವಣೆ ಆಯ್ತು, ಸಾಮೆ ಇವುಗಳನ್ನ ಈ ತರ ಸ್ವಲ್ಪ ಹೆಚ್ಚಿಗೆ ದ್ರವ ರೂಪ ಬರುವಂಗೆ ಬಿಸಿಬೇಳೆ ಬಾತ್ ನಾವೇನ್ ಹೇಳಿದ್ವಿ ಐಟಮ್ ಇದನ್ನ ತಯಾರು ಮಾಡ್ಕೊಂಡ್ರೆ ಎಲ್ಲರಿಗೂ ಇದು ಒಂಥರ ಟೇಸ್ಟಿ ಇರ್ತದೆ. ಅದೇ ಬಿಟ್ಟು ನಾವು ಒಗ್ಗರಣೆಯನ್ನ ಅಂತ ಹೇಳಿದ್ವಿ ಅಂದ್ರೆ ಕೆಲವರಿಗೆ ಅದು ಗಟ್ಟಿಯಾಗಿ ಅನ್ಸುತ್ತೆ, ನುಂಗ್ಲಿಕ್ಕೆ ಆಯ್ತು, ತಿನ್ಲಿಕ್ಕೆ ಆಯ್ತು. ಹಾಗಾಗಿ ಈ ತರ ಬಿಸಿಬೇಳೆ ಬಾತ್ ನಂತಹ ಐಟಮ್ಸ್ ಯಾವುದೇ ಸಿರಿಧಾನ್ಯದಿಂದ ಮಾಡಿದ್ರೆ ಬಹಳ ಟೇಸ್ಟಿ ಆಗಿರ್ತದೆ. ಈಗ 100 g ನವಣಕ್ಕಿ ಬಿಸಿಬೇಳೆ ಬಾತ್ ನಲ್ಲಿ ಪ್ರೋಟೀನ್ ನೋಡ್ರಿ 18.67 g ಇದೆ ಪ್ರತಿ 100 g ನಲ್ಲಿ. ಆಮೇಲೆ ಕೊಬ್ಬಿನ ಅಂಶ ಕೂಡ ನಾವು ಹೆಚ್ಚಿನ ಎಣ್ಣೆಯಲ್ಲಿ ಬೆರೆಸಿರೋದ್ರಿಂದ 17 g ನಷ್ಟು